ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಹೊದವಾಳ ಗ್ರಾಮದ ಚೌರೀರ ಜೋಯಪ್ಪ ಬೋಪಯ್ಯ ಅವರೊಡನೆ ಸಂವಾದ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೆ, ಇವತ್ತು ಮಡಿಕೇರಿ ತಾಲೂಕು ಹೊದವಾಳ ಗ್ರಾಮದ ಚೌರೀರ ಜೋಯಪ್ಪ ಬೋಪಯ್ಯ ಅವರೊಂದಿಗೆ ಮಾತುಕತೆಯನ್ನ ಮಾಡ್ತಾ ಇದೀವಿ. ಒಳ್ಳೆ ಕಾಳುಮೆಣಸು ಬೆಳೆದವರು, ಎಮ್ಮೆಗಳನ್ನ ಸಾಕಿದ್ದವರು, ಭತ್ತವನ್ನು ಬೆಳೀತಾ ಇದ್ದವರು, CRPF ನಲ್ಲಿ ಇದ್ದು ಈಗ ಕೃಷಿಗೆ ಬಂದು ಸುಮಾರು 40 ವರ್ಷ ಆಯ್ತು. 79 ವರ್ಷ ವಯಸ್ಸಿನ ಬೋಪಯ್ಯನವರು ಏನು ಹೇಳ್ತಾರೆ ಆಲಿಸಿಕೊಳ್ಳಿ. ತೋಟ ಗದ್ದೆಯಲ್ಲಿ ಸರಿ 6 ಎಕರೆ ಸರ್. 6 ಎಕರೆಯಲ್ಲಿ ತೋಟ ಎಷ್ಟು, ಗದ್ದೆ ಎಷ್ಟು? 4.5 ಎಕರೆ ತೋಟ. ಒಂದು ಭೂಮಿ. ಗದ್ದೆನು ಈಗಲೂ ಮಾಡ್ತಾ ಇದೀರಾ? ಗದ್ದೆನ ಮಾಡುದಿಲ್ಲ ಸರ್. ಒಂದ್ಸರ್ತಿ ನಾನು BKB ನೆಟ್ಟುಬಿಟ್ಟು ಅದನ್ ತುಂಬಾ ಗುಂಡಿ ಗದ್ದೆ ಇದೆ ಸರ್, ತುಂಬಾ ನೀರ್ ಬರ್ತದೆ ಸರ್. ಕುಯ್ದೆಲ್ಲ ಆದ್ಮೇಲೆ ಮಳೆ ಬಂದ್ಬಿಟ್ಟು ಬಹಳ ಚೆನ್ನಾಗಿತ್ತು ಸರ್. ಸಣ್ಣ ಭತ್ತ, ಒಂದು 30 ಬಟ್ಟಿ ಭತ್ತ ಆಯ್ತು, 30 ಬಟ್ಟಿ 15 ಕ್ವಿಂಟಾಲ್ ಭತ್ತ ಆಯ್ತು ಸರ್. ಅದನ್ನ ಏನ್ ಮಾಡಿದ್ರು, ನಮ್ಮ ಆಳುಗಳು ತಂದ್ಬಿಟ್ಟು ಒಂದು ಸ್ಟೀಲ್ದು ನಾವು ತುಳಿಯಾ ಅಂತ ಹೇಳ್ತೀವಿ, ಭತ್ತ ಕಟ್ಟುವ ಒಂದು ಕಣಜ, ಅದರೊಳಗೆ ಹಾಕಿಬಿಟ್ಟು ಸರ್. ಅದು ಏನಾಗೋದ್ರ ಲಾಸ್ಟ್ಗೆ ನೋಡಿ, ಒಂದು 2 ತಿಂಗಳು ಎಲ್ಲ ಮಳೆ ಬಂದ್ಬಿಡ್ತು. ಒಂದು ಬೇಸರ ಆಯ್ತು ಸರ್. ಅಲ್ಲಿಂದ ನಾನು ಭೂಮಿ ಮಾಡುವ ಕೆಲಸ ಬಿಟ್ಬಿಟ್ಟೆ. ಅದರೊಳಗೆ ಬಹಳ ಚೆನ್ನಾಗಿತ್ತು ಸರ್. ಸಗಣಿ ಹಾಕದಿದ್ರೆ ಭತ್ತ ಆಗೋದಿಲ್ಲ ಸರ್. ಭತ್ತಕ್ಕೆ ಬಂದು ಸಗಣಿ ಬೇಕೇ ಬೇಕು. ನಿಮ್ಗೆ ಕಂಪನಿ ಗೊಬ್ಬರ ಹಾಕಿದ್ರೆ ಆಗೋದೇ ಇಲ್ಲ. ಆಯ್ತಾ? ಎಷ್ಟು ವರ್ಷಗಳ ಕಾಲ ನೀವು ಭತ್ತ ಬೆಳೀತಾ ಬಂದ್ರಿ? ಈಗೊಂದು 7-8 ವರ್ಷದಿಂದ ಬಿಟ್ಟು ಬಿಟ್ಟೆ ಸರ್ ನಾನು. BKBನೇ ಬೆಳೀತಾ ಇದ್ರ? BKB ಬೆಳೆಸಿದ್ದೆ, ಮತ್ತೆ ಇಂಟಾನ್ ಬೆಳೆಸಿದ್ದೆ. BKB ಜಾಸ್ತಿ ಊಟಕ್ಕೆ ತುಂಬಾ ಚಂದ ಅದೇ ಇರೋದು ಸರ್. ಅದು ಈಗ 1.5 ಎಕರೆ ಗದ್ದೆಯಲ್ಲಿ ಏನ್ ಬೆಳೆ ಮಾಡ್ತೀರಿ? ಈಗ 1.5 ಎಕರೆ ಯಾರಿಗಾದ್ರೂ ಫ್ರೀ ಬಿಟ್ಬಿಟ್ಟಿದ್ದೀನಿ. ಏನ್ ಗೊತ್ತಾ, ಅದರಲ್ಲಿ ನಾವು ನಮ್ಮ ಈ ಹುತ್ತರಿ ಹಬ್ಬಕ್ಕೆ ಬಂದು ಕದಿರು ತೆಗಿತೀವಿ, ಕದಿರು ಗದ್ದೆ ನನ್ನ ಗದ್ದೆ. ಅದಕ್ಕೆ ನಾನು ಏನ್ ಮಾಡಿದೀನಿ, ನಿಮ್ ಬೇಕಾದ್ರೆ ನಾನು ಟ್ರ್ಯಾಕ್ಟರ್ ನಿಮಗೆ ಹುಟ್ಟು ಕೊಡ್ತೀನಿ, ನಟ್ಟುಕೊಳ್ಳಿ, ಇಷ್ಟ ಇದ್ದರೆ ನನಗೆ ಕೊಡಿ, ಇಲ್ಲದಿದ್ರೆ ಬಿಟ್ಟು ಬಿಡಿ ಅಂತ ಹೇಳ್ಕೊಂಡು ಹಾಗೆ ಯಾರಾದರೂ ನಟ್ಕೊಂಡಿರ್ತಾರೆ. ನಾನು ಅವರಿಂದ ಏನು ಪಡೆಯೋದಿಲ್ಲ. ಉಚಿತವಾಗಿ ಕೊಡ್ತೀರಿ? ಹೌದು ಸರ್. ಆದ್ರೂ ಅಕ್ಕಪಕ್ಕದವರು ಬಳಸ್ಕೊಳ್ತಾರೆ? ಹೌದು ಸರ್. ಇನ್ನು 4.5 ಎಕರೆಯಲ್ಲಿ ತೋಟ ಇದೆ. ಹೌದು ಸರ್, 4.5 ಎಕರೆ ತೋಟ ಒಂದೇ ಗುಂಪಲ್ಲಿ ಇದೆ. ಸಂಬಂಧಿಗೆ ಹೇಳಿದ್ರಪ್ಪ, ನನ್ನ ಸಣ್ಣ ಪುಟ್ಟ ಇದೆಲ್ಲ ತೆಗೆದುಕೊಂಡು ನನ್ನದು ಪರವಾಗಿಲ್ಲ, ನಿಮ್ಮದೆಲ್ಲ ನನಗೆ ಬಿಟ್ಟು ಕೊಟ್ಟು ಬಿಡಿ, ನನ್ನದು ನೀವು ತಗೊಳ್ಳಿ ಅಂತ ಹೇಳಿಕೊಂಡು ಒಂದೇ ಗುಂಪಲ್ಲಿ ಇದೆ. ಒಂದೇ ಗುಂಪಲ್ಲಿ ತೋಟ ಚೆನ್ನಾಗಿ ಇಟ್ಟಿಕೊಂಡಿದ್ದೀನಿ. ಮತ್ತೆ ಅದರಲ್ಲಿ ಹಲಸಿನ ಮರ, ಹೆಬ್ಬಲಸು, ಮತ್ತೆ ಹೊನ್ನೆ ಮರ, ಮತ್ತೆ ಬೈನೆ ಮರ, ಒಂದು ತರತರದ ಕಾಡು ಮರಗಳಿವೆ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಮೆಣಸಲ್ಲ. ಒಬ್ಬೊಬ್ಬ 7 ದಿವಸ ಕುಯ್ತಿದ್ದ ಒಂದೊಂದು ಮರದಲ್ಲಿ, ಹಾಗಿತ್ತು. ಹೌದು ಸರ್, ಆಗಿತ್ತು ಸರ್. ಒಂದ್ಸತಿ ಲೆಕ್ಕನಡ್ ಪೇಪರ್ ಅವರು ಬಂದ್ಬಿಟ್ಟು ಅದರ ಫೋಟೋ ತೆಗೆದು ಲೆಕ್ಕನಡ್ ಪೇಪರ್ ನೆಲ್ಲ ಕೊಟ್ಟಿದ್ರು. ಇದು ಅಪ್ಪಂಗಳದ ಅಂಕೇಗಲ್ಲ, ಅವರೆಲ್ಲ ಬಂದು ನೋಡಿದ್ರು. ಬಹಳ ಚೆನ್ನಾಗಿತ್ತು ನನಗೆ, ಇಷ್ಟಾಗುತ್ತದೆ. ನಾನು ಎಲ್ಲಾದ್ರೂ ನೆಂಟರ ಮನೆಗೆ ಹೋದರೆ ತಲೆ ಮೇಲೆ ಹೆಡ್ಲೈಟ್ ಹಾಕೊಂಡು ರಾತ್ರಿ 1 ಗಂಟೆಗೆ ನಾನು ತೋಟದಲ್ಲಿ ಹೋಗಿ ನೋಡ್ತಿದ್ದೆ. ನಾನು ಹೋಗಿ ಹೋಗೋದು ಆಯ್ತಾ. ಇವಾಗ ನನಗೆ ಅಳು ಬರ್ತದೆ ಸರ್, ನಾನು ತೋಟ ನೋಡಿದರೆ. ಏನು ತೋಟ ಇಲ್ಲ ಈಗ, ಕಾಳು ಮೆಣಸಿನ ಬಳ್ಳಿಗಳು ಅಷ್ಟು ಚೆನ್ನಾಗಿರ್ಲಿಕ್ಕೆ ಏನೇನ್ ಕೆಲಸ ಮಾಡ್ತಾ ಇದ್ರಿ? ನಾನ್ ಸರ್ ಈಗ ನೀವು ಕೇಳ್ತಿರ್ಲ ರೈತರೊಟ್ಟಿಗೆ, ಒಂದು ಪುಡಿ ಸಗಣಿ ಗೊಬ್ಬರ ಹಾಕ್ತಿದ್ದೆ, ಮತ್ತೆ ಈ ಕಂಪನಿ ಗೊಬ್ಬರನು ಕೊಟ್ಟಿದ್ದೆ. ಅಲ್ಲಿಂದ ಒಂದು ಬೋರ್ವೆಲ್ ತೆಗೆದು 2000 ಲೀಟರ್ ನ 3 ಟ್ಯಾಂಕ್ ಫಿಕ್ ಮಾಡಿ ಒಂದು 500 ದೂರ ಹೋಗ್ಬೇಕು ಆಯ್ತಾ. ಮನೆ ಹತ್ತಿರ ಬೋರ್ವೆಲ್ ಇರೋದು, ಇಲ್ಲಿಂದ ಪವರ್ಫುಲ್ ಮೋಟರ್ ಹಾಕಿದೆ ಅದಕ್ಕೆ. ಅಲ್ಲಿಂದ ಹೋಗಿ ಟ್ಯಾಂಕ್ ಒಳಗೆ ನೀರು ಬೀಳ್ತಿತ್ತು. ಟ್ಯಾಂಕ್ ಇಂದ ಬುಡಬುಡಕ್ಕೆ ನೀರು ಬೀಳ್ತಿದ್ದೆ ಸರ್ ನಾನು. ಅಷ್ಟು ಚೆನ್ನಾಗಿ ನೋಡಿದೆ ಸರ್ ನನಗೆ. ಅದನ್ನ ಯೋಚನೆ ಮಾಡಿದ್ರೆ ನನಗೆ ತುಂಬಾ ದುಃಖ ಆಗ್ತದೆ. ಅಷ್ಟೇ ದುಡ್ಡಾಯ್ ಸರ್, ನಾ ಒಂದು 104 ವರ್ಷದ 50 ಲಕ್ಷ ದುಡ್ಡಾಗಿ ಬಿಡ್ತು ನನಗೆ ಆಯ್ತಾ. ಈಗ ಕಾಳು ಮೆಣಸಿನ ಬಳ್ಳಿಗಳನ್ನ ನೀವೇ ಅಭಿವೃದ್ಧಿಪಡಿಸಿದ್ದ, ಬೇರೆಯವರಿಂದ ತಂದಿದ್ದ ಸರ್? ಏನಾಯ್ತು ಗೊತ್ತಾ, ನಾನು ತುಂಬಾ ನನಗೆ ಬೇಟೆ ಹುಚ್ಚು ಆಯ್ತಾ. ನಾನು ತೋಟ ಕೋಳಿ ತಕೊಂಡು ನನ್ನ ನಾಯಿತು, ದಿಕ್ಕಲ್ಲಿಕ್ಕೊಂಡು ನಾಯಿತು. ಅದನ್ನ ಕರ್ಕೊಂಡು ಒಳ್ಳೆ ಒಳ್ಳೆ ಜನರ ತೋಟಕ್ಕೆ ಹೋಗ್ತಿದ್ದೆ. ಅಂದ್ರೆ ಫಸಲ್ ಇರುವಾಗಲ್ಲ, ಫಸಲೆಲ್ಲ ತೆಗೆದ ಮೇಲೆ ಹೋಗಿ ಇವನು ಏನ್ ಮಾಡ್ತಾನೆ, ಇವನು ಏನೆಲ್ಲ ಮಾಡ್ತಾನೆ, ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದೆ ನಾನು. ತೆಗೆಯುವಾಗ ಈ ನೆಲದ ಕೆಳಗೆ ಆ ಕಾಲದಲ್ಲೆಲ್ಲ ತುಂಬಾ ಬಳ್ಳಿಗಳು ಅದ್ದಿರ್ತಿತ್ತು, ಒಂದು 20-30 ಅಡಿವರೆಗೆ ಆಯ್ತಾ. ಅಲ್ಲಿಂದ ಮಳೆಗಾಲ ಬರುವಾಗ ಅವರೊಟ್ಟಿಗೆ ಹೋಗಿ ಮಾತಾಡಿ, ನೋಡಿ ತೋಟದಲ್ಲಿ ಈಗ ಬಳ್ಳಿ ಉಂಟು, ಸ್ವಲ್ಪ ಕುಯ್ಕೊಳ್ಳ ತಗೊಳಯ್ಯ. ನನ್ನ ತುಂಬಾ ಖುಷಿ ಅಲ್ಲ ಅವರಿಗೆ. ಹಾಗೆ ಸರ್ ನನ್ನ ಸ್ನೇಹಿತನೇ ಅಂತ ಹೇಳ್ಕೊಂಡು ನನ್ನ ರೈತರಿಗ ಆಯ್ತಾ, ಅವನ ಕರ್ಕೊಂಡು ಆವಾಗ ಹೊಸ ತೋಟ ಅಲ್ವಾ, ಎಲ್ಲ ಬಂದು ಒಂದೊಂದು ಮೊಳ ಕತ್ತರಿ ಹಾಗೆ ಬಂದು ಚೆನ್ನಾಗಿ ಬಂದ್ಬಿಡ್ತು. ಯಾವ ಏನಾದ್ರೂ ತೋಟ ಮಾಡುವಾಗ ನೀವು ಹೊಸದಾಗಿ ಇಟ್ಟರೆ ಅದು ಇಟ್ಟರೆ ಸರ್ ಸರ್ ಆಯ್ತಾ, ಆ ಬಳ್ಳಿಯೆಲ್ಲ ಸರ್ 50 ಅಡಿವರೆಗೆ ಹೋಯ್ತು ಸರ್ ಒಂದೊಂದು ಬಳ್ಳಿ. ಓಹೋ, ಅಷ್ಟು ಬಹಳ ಚೆನ್ನಾಗಿ. ಮೊದಲು ಈ ಕಾಫಿ ಮತ್ತು ಕಾಳು ಮೆಣಸು ಈಗ ಬೆಳೀತಾ ಇದ್ರಲ್ಲ, ಮೊದ್ಲು ಏನ್ ಬೆಳೀತಾ ಇದ್ರಿ ಅಲ್ಲಿ? ಅಲ್ಲಿ ಏನಿಲ್ಲ ಸರ್, ಅಲ್ಲಿ ಏನ್ ಗೊತ್ತಾ, ಇನ್ನೊಂದು ವಿಷಯ ಉಂಟು. ನನ್ನ ತಮ್ಮ ಸೋಮಣ್ಣ ಇದ್ದಾನಲ್ಲ, ಒಂದು 45-50 ವರ್ಷಕ್ಕೆ ಮುಂದೆ ನಾವು ಶುಂಠಿ ಮಾಡಿದೀವಿ, ಈಗಲೂ ಅದು ಶುಂಠಿ ಇದೆ ಅಲ್ಲಿ. ಆವಾಗ ಏನಂದ್ರೆ ಈ ಕಂಪನಿ ಗೊಬ್ಬರ ಬಂದಿರ್ಲಿಲ್ಲ ಏನಿಲ್ಲ. ಆವಾಗ ಈ ಸಗಣಿ ಹಾಕಿ ನನ್ನ ಒಂದು ಮಾವ ಅವರು ಊಟಿಯಲ್ಲಿದ್ರು, ಈ ಶುಂಠಿ ಮಾಡಿ ಕೊರೆ ರೋಗ ಬಂದು ಅವರಿಗೆ ತುಂಬಾ ಲಾಸ್ ಆಗಿಬಿಟ್ಟು ಅದನ್ನ ಮಾರಿ ಪರಿಚಯ ಬಂದ್ಬಿಟ್ರು, ಈಗ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲಿಂದ ಅವರ ಡೈರೆಕ್ಷನ್ ನಲ್ಲಿ ನನ್ನ ತಮ್ಮ ಏನ್ ಮಾಡಿದ, ಈಗ 3 ಎಕರೆ ಜಾಗ ಉಂಟಲ್ಲ, ಒಂದು 5 ಎಕರೆ ಜಾಗನ ಕಡಿಯೋದು, ಕಡಿದು ಬಿಟ್ಟು ಅದನ್ನ ಅಗಿದು ಅದರಲ್ಲಿ ಶುಂಠಿ ಮಾಡಿ ಅಲ್ಲಿ ಕಾಫಿ ಗಿಡ ಹಾಕಿ ಹಾಗೆ ತೋಟ ಮಾಡಿದ್ವಿ ನಾವು ಆಯ್ತಾ. ಆವಾಗ ಒಂದು ವರ್ಷ ಏನಾಯ್ತು, ಬಿರಿ 8 ಅಣೆ 50 ಪೈಸಾ 1 ಕೆಜಿಗೆ ಶುಂಠಿ, ಆ ಶುಂಠಿ ತೆಗೆದ್ರೆ ನನಗೆ ಆ ಕೂಲಿನೇ ಬರೋದಿಲ್ಲ. ಆಗ ಬಿಟ್ಟ ಶುಂಠಿ ಈಗಲೂ ಇದೆ ಸರ್ ಒಂದೊಂದು ಬುಡ ನಮ್ಮ ತೋಟದಲ್ಲಿ ಈಗಲೂ ಇದೆ. ಈಗ ನಮಗೇನಾದರೂ ಖರ್ಚಿಗೆ ಬೇಕಂತಂದ್ರೆ ನಾವು ಹೋಗೋದು ಅದನ್ನ ಮಾಡಿಕೊಂಡು ಬರೋದು ಆಯ್ತಾ. ಹಾಗೆ ಆ ಶುಂಠಿ ಈಗಲೂ ಇದೆ. ಶುಂಠಿಯಲ್ಲಿ ದುಡ್ಡು ಮಾಡಿದ್ರ? ಶುಂಠಿಯಲ್ಲಿ ನಾನು ಇರ್ಲಿಲ್ಲ ಅಲ್ಲ, ನನ್ನ ತಮ್ಮ ಅವನಿಗೆ ಲಾಸ್ ಆಗ್ಬಿಡ್ತದೆ ಅದು, ಆಗ್ಲಿಲ್ಲ ಸರಿ. ಅಲ್ಲಿಂದ ಏನಾಯ್ತು, ಸ್ವಲ್ಪ ಸಮಯದಲ್ಲಿ ಕೇರಳದವ್ರು ಬಂದ್ರು ಒಂದೇ ನಮ್ಮ ಕೊಳಗಿಗೆ. ಕೊಳಗಿಗೆ ಬಂದು ಇರುವಲ್ಲಿ ಅಲ್ಲಿನ ಕೇರಳದವ್ರು ಬಂದ ಮೇಲೆ ಅದನ್ನ ಹೇಗೆ ಮಾಡಬೇಕು ಮತ್ತೆ ಹೇಗೆ ಅದಕ್ಕೆ ಏನ್ ಗೊಬ್ಬರ ಹಾಕಬೇಕು ಅನ್ನೋದು ಅವರು ಕಲ್ಸಿಕೊಟ್ಟಿದ್ದು, ಅವರಿಂದ ಕೊಡಗಿನವರು ಕಲ್ಸಿರ್ತಾರೆ. ಹೌದು. ಕಾಫಿ ತೋಟ ನೀವು ಯಾವಾಗ ಮಾಡಿದ್ದು? ಕಾಫಿ ತೋಟ ನನ್ನ ತಮ್ಮ ಮಾಡಿದ್ರು, ನಾನು ಮಾಡಿದ್ದೀನಿ ಒಂದು 2 ಎಕರೆ. ನನ್ನ ತೋಟದಲ್ಲಿ ಒಂದು 45-35 ಇಷ್ಟೆಲ್ಲ ವರ್ಷ ಆಗಿದೆ. ರೋಬಸ್ಟ ಮತ್ತು ಅರೇಬಿಕಾ ಎರಡು ಇದೆಯಾ? ನಾನೊಂದು ತೋಟ ಮಾಡುವಾಗ ಕಾವೇರಿ ಅನ್ನೋ ಒಂದು ಇದುಂಟಲ್ಲ, ಒಂದು ಕಾವೇರಿ ಒಂದು ರೋಬಸ್ಟ, ಒಂದು ಕಾವೇರಿ ಒಂದು ರೋಬಸ್ಟ ಹಾಗಾಗಿ ತೋಟ ಮಾಡಿದೆ. ಅಲ್ಲಿನ ಆ ಕಾವೇರಿ ಒಂದು 2 ವರ್ಷದಲ್ಲಿ ನನಗೆ ಒಂದು 25-30 ಚೀಲ ಕಾಫಿ ಸಿಕ್ತು ಆಯ್ತಾ. ಒಂದೇ ಫಸಲು ಸರ್, ಸತ್ತೇ ಹೋಯ್ತಲ್ಲ ಗಿಡ, ಕಬ ಕಬ ಅನ್ಸತ್ ಹೋಯ್ತಲ್ಲ. ಬಹಳ ಕಷ್ಟಪಟ್ಟಿದ್ರೆ ಬಹಳ ಆವಾಗ ಸರ್, ಅದರೊಳಗೆ ನಾನು ಈ ಮರಗೆಣಸು ಮತ್ತೆ ಸಿಹಿ ಗೆಣಸು ತೋಟ ಮಾಡುವಾಗ ಅದೇ ಹೊಸ ಮಣ್ಣಲ್ಲಿ ನೀವು ಏನ್ ಹಾಕಿದ್ರು ಎಲ್ಲ ಬರ್ತದೆ, ಎಲ್ಲ ಚಿನ್ನವೇ ಆಯ್ತಾ. ಮತ್ತೆ ಇದು ಉಂಟಲ್ಲ ಸರ್ ಕೆಸರುಗಡ್ಡೆ, ಒಂದು ಚೆನ್ನಾಗಿ ಬಂದ್ ಸರ್ ಅದು ನಮ್ಮ ಮನೆ ಮುಂದೆ ರೋಡ್ ಇಟ್ಕೊಂಡು ಕೂತಾರೆ, ಒಂದು ಅರ್ಧ ಗಂಟೆ ಎಲ್ಲ ಜನ ಬಂದ ಎಲ್ಲ ಸಣ್ಣ ಸಣ್ಣ ಕಾಯಿ ಕೊಟ್ಬಿಡೋದು, ಒಂದು ರೂಪಾಯಿ 2 ರೂಪಾಯಿ ಕೆಜಿಗೆ ಅಂತ. ಸೌತೆಕಾಯಿ ಮತ್ತೆ ಮರಗಿಣಸು ಬಹಳ ಬೆಳೆಯಿತ್ತು ಅವರೊಳಗೆ. ಆಯ್ತಾ, ಕಾಫಿ ಗಿಡಗಳು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಬೆಳ್ಕೊಂಡಿದ್ರಿ? ನಾನೇ ಮಾಡಿ ಸರ್, ಕಾಫಿ ಗಿಡ ನಾನೇ ಬಂದು ಒಂದು ಗಿಡದಿಂದ ಕಾಫಿ ತಕೊಂಡ್ಬಂದು ಅದನ್ನ ಪಾವು ಹಾಕಿ ಗಿಡ ಮಾಡಿ ನಾನೇ ತೋಟ ಮಾಡುವಾಗ ಅದನ್ನೇ ಹಾಕಿದ್ದು. ಎಲ್ಲ ಪ್ಯಾರಡಿಯಮ್ ಕಾಫಿ ಚೆನ್ನಾಗಿದೆ. ಒಂದು ತೋಟದಲ್ಲಿ 8 ಅಡಿಗೆ ಹಾಕಿದ್ದೀನಿ, ಮತ್ತೆ ತಮ್ಮ ಮಾಡಿದ ತೋಟದಲ್ಲಿ 10 ಅಡಿಗೆ ಒಂದು ಗಿಡ ಹಾಕಿದ್ದೀವಿ. ಎಲ್ಲ ದೊಡ್ಡ ದೊಡ್ಡ ಮರ ಆಗಿದೆ ಸರ್, ಚೆನ್ನಾಗಿದೆ. ಮತ್ತೆ 1 ವರ್ಷ ಮತ್ತೆ ನಿಮಗೆ 230 ಸಿಎಸ್ ಆಗಿದೆ ಕಾಫಿ. ಆಯ್ತಾ, ಅಲ್ಲಿಂದ ಇವಾಗ ಒಂದು 120, 110, 130 ಇಷ್ಟೇ ಆಗುತ್ತೆ ಸರ್ ಈಗ. ಆದ್ರೂ ಚೆನ್ನಾಗಿ ಇಟ್ಕೊಂಡಿದ್ದೀರಿ ಅಲ್ವಾ? ಹೌದು ಸರ್, ಹೌದು. ಸಗಣಿ ಗೊಬ್ಬರ ಹಾಕ್ತೀರಾ ಕಾಫಿ ತೋಟಕ್ಕೆ? ಸಗಣಿ ಗೊಬ್ಬರ ಇವತ್ತೀಗ ಹೋಗ್ತಾ ಇತ್ತು ಈಗ ಸರ್, 20-30 ದನ ಸಿಗ್ತು ಅನ್ನತ್ತಿಲ್ಲ, ಸ್ವಲ್ಪ ದನಗಳು ಇದ್ದಾರೆ ಸರ್. ಕಾವೇರಿ ನದಿಯ ಕರೆಯಲ್ಲಿ ಕೋಣಗಳನ್ನು ಸಾಕೋದು ತುಂಬಾ ಕಷ್ಟ ಸರ್. ಏನ್ ಗೊತ್ತಾ, ಈ ಮಳೆಗಾಲದಲ್ಲಿ 2 ಮಳೆ ಬಿದ್ದುಬಿಟ್ಟು ಅವರಿಗೆ ಬಹಳ ಸೊಕ್ಕು. ಸೀದಾ ಹೋಗ್ಬಿಡೋದೇ ಆಯ್ತಾ, ಮತ್ತೆ ಅವ್ರು ಸಿಕ್ಕೋದೇ ಇಲ್ಲ. ನಾನು ಒಂದು ದಿವಸಕ್ಕೆ 6 ಕಿಲೋಮೀಟರ್ 7 ಕಿಲೋಮೀಟರ್ ಇಟ್ಟಿದ್ದೆ ಸರ್, ಅವ್ರನ್ನು ಹುಡುಕಿಕೊಂಡು. ಆಯ್ತಾ, ಆಗ ಏನಾಯ್ತಂದ್ರೆ ಇವರು ಕುಯ್ದು ತಿಂದು ಬಿಡುತ್ತಿಲ್ಲ. ಹಾಗೆ 300 ದನಗಳನ್ನ ಹಾಗೆ ಮಾಡಿಬಿಟ್ಟ ಮೇಲೆ ನನಗೆ ಮತ್ತೆ ವಯಸ್ಸಾಯ್ತು, ಮತ್ತೆ ಇದನ್ನ ಬೇಸರನು ಆಯ್ತು. ಮತ್ತೆ ಏನ್ ಮಾಡಿಬಿಟ್ಟೆ, ಒಂದ್ ದಿವಸ ಒಬ್ಬ ಬಂದು ನನಗೆ ತುಂಬಾ ಬೈದ್ಬಿಟ್ಟ, ಏನ್ ನಿನ್ನ ದನ ನೋಡೋದಿಲ್ಲ ಅಂತ. ಮತ್ತೆ ಮಾಡಿದೆ, ಆಗ 13 ರಾಸು ಎಮ್ಮೆಗಳಿದ್ರು, ಅದರಲ್ಲಿ 1-6 ಗರ್ಭವತಿಗಳು, ಒಂದು ಕೆಟ್ಟ ಬೇಗ ಬೈದ್ಬಿಟ್ಟಾವ. ಆಯ್ತಾ, ನಾ ಟಿವಿ ನೋಡ್ತಾ ಕೂತಿದ್ದೆ ಸರ್, ನನಗೆ ಟಿವಿ ಪೇಪರ್ ಪುಸ್ತಕ ಎಲ್ಲ ತುಂಬಾ ಖುಷಿ. ಆಯ್ತಾ, ಅವಾಗ ನನಗೆ ತುಂಬಾ ಇನ್ಸಲ್ಟ್ ಆಯ್ತು. 2-3 ಜನ ಇದ್ದವರು. ಮಾರನೇ ದಿವಸ ನಾನು ಎಲ್ಲ ಮಾರಿಬಿಟ್ಟೆ, 28,000ಕ್ಕೆ 13 ರಾಸನ್ನು ಕೊಟ್ಟು ಬಿಟ್ಟೆ ಸರ್. ಆಯ್ತಾ, ಅಲ್ಲಿಂದ ಇವಾಗ ದನ ಜನ ಏನು ಸಾಕೋದಿಲ್ಲ. ಒಂದು 3 ನಾಯಿಗಳಿವೆ, ನಾಯಿಗಳು ಬೇಕಿಲ್ಲಿ. ನಮ್ಮ ಪರಿಸ್ಥಿತಿ ಅಂತ ಜಾಗದಲ್ಲಿ ಇರುತ್ತೆ, ಈ ಒದವಡ ಅನ್ನೋ ಜಾಗ ಉಂಟಲ್ಲ ಇಲ್ಲಿ, ಇಲ್ಲಿ ನಾವು ಅಣ್ಣ ತಮ್ಮಂದಿರು ಮಾತ್ರ ಇರೋದು. ಏನ್ ಚೆನ್ನ ಅನ್ಯೋನ್ಯವಾಗಿದ್ವಿ, ಅಂತ ಗಲಾಟೆ ಏನಿಲ್ಲ. ನನಗೆ ತುಂಬಾ ಅವರ ಮೇಲೆ ಪ್ರೀತಿ ಇದೆ, ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ. ಅದಕ್ಕೆ ನಾನು ದನ ಜನ ಸಾಕೋದಂತ ವಿಷಯಕ್ಕೆ ಹೋಗುದಿಲ್ಲ ಸರ್. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ನನ್ನ ಮಗಿನ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮೊನ್ನೆ ಟರ್ಕಿಗೆ ಎಲ್ಲ ಹೋಗಿ ಬಂದಿದ್ದಾನೆ. ಈಗ ಎಮ್ಮೆಗಳನ್ನೇ ನೀವು ಬಹಳ ಇಷ್ಟಪಟ್ಟು ಸಾಕ್ತಾ ಇದ್ರಿ ಅಲ್ವಾ? ಹೌದು ಸರ್, ಹೌದು ಸರ್, ಹೌದು ಸರ್. ನಾನು ಎಮ್ಮೆ ಕರೆದು ಬಿಟ್ಟು 4-5 ಲೀಟರ್ ಹಾಲು ಸಿಕ್ಕೋದು, ಹಾಲನ್ನು ತೀರಾ ಮನೆಯಲ್ಲಿ ಕುಡಿಯೋದು. ಆಯ್ತಾ, ಅಷ್ಟು ಜನ ಯಾರು ಮಾರೋದು ಕೊಟ್ರೆ ಕುಡಿ, ಯಾರಿಗಾದ್ರೂ ಸ್ತ್ರೀ ಕೊಡೋದು ಹೊರತು ದುಡ್ಡಿಗೆ ಕೊಡ್ತಿರ್ಲಿಕ್ಕಿಲ್ಲ. ಆಯ್ತಾ, ಅಂದ್ರೆ ಪರಿಶ್ರಮ ಪಟ್ರೆ ಬೇಸಾಯದಲ್ಲಿ ಪರಾಕ್ರಮಿಗಳಾಗ್ತೀರಿ ಅಲ್ವಾ? ಹೌದು ಸರ್, ಹೌದು. ಆಯ್ತು ಸರ್, ನನ್ನಷ್ಟು ಕಷ್ಟಪಟ್ಟವ ಯಾರು ಇರ್ಲಿಕ್ಕಿಲ್ಲ ಸರ್, ಅಷ್ಟು ಜೀವನದಲ್ಲಿ ಕಷ್ಟಪಟ್ಟಿದ್ದೀನಿ. ಮತ್ತೆ ತುಂಬಾ ನಾನು ಶ್ರಮಜೀವಿ ಸರ್, ಈಗಲೂ ಕೂಡಿ ನಾನು ನಿಮಗೆ 9 ಗಂಟೆಗೆ ನಾನು ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿ, ಎಲ್ಲಿಗೆ ಆದ್ರೂ ಹೋಗ್ಬೇಕಂದ್ರೆ ಅಷ್ಟು ಟೈಮ್. ಈಗ ಕಾಳುಮೆಣಸು ಎಷ್ಟು ಸಿಗ್ತಾ ಇದೆ, ಕಾಫಿ ಎಷ್ಟು ಸಿಗ್ತಾ ಇದೆ? ಕಾಳುಮೆಣಸು ಕಳೆದ ವರ್ಷ ಒಂದು ಹೋಗಿ 7 ಕ್ವಿಂಟಲ್ ಆಯ್ತು. ಕಾಫಿ ಈ ವರ್ಷ 127 ಚೀಲ ಕಾಫಿ ಆಗಿದೆ. ಆಯ್ತಾ, 11 ಚೀಲ ಒಣಗಲಿಕ್ಕಿದೆ, ಎಲ್ಲ ಕೊಟ್ಟು ಬಿಟ್ಟೆ ಸರ್. 4,100 ರೂಪಾಯಿ ಇತ್ತು ಒಂದು ಚೀಲಕ್ಕೆ. ಎಲ್ಲದು ಪೂರ್ಣ ರೋಬಸ್ಟನೇ ಅಲ್ವಾ? ಎಲ್ಲ ರೋಬಸ್ಟ. 3 ಚೀಲ ಅರಬಿ ಸಿಕ್ಕಿದೆ. ಆಯ್ತಾ, ಅದನ್ನ 7,000 ರೂಪಾಯಿ ಕೊಟ್ಟೆ. ತೋಟ ಹೇಗಿರ್ಬೇಕು, ಏನ್ ಕೆಲಸಗಳನ್ನ ಮಾಡ್ಬೇಕಂತ ಹೇಳ್ತೀರಿ? ಉತ್ತಮವಾಗಿ ಇಳುವರಿ ಬರಬೇಕು, ತೋಟ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಸಣ್ಣ ಮಗುವನ್ನ ನೋಡಿದಾಗ ನೋಡಬೇಕು. ಮಲಯಾಳದಲ್ಲಿ ಒಂದು ಗಾದೆ ಇದೆ, ತೋಟ ತೊಟ್ಟೊಂಡು ಇಡ್ಕೊಂಡು ಕಂಡ ಕಂಡೊಂಡು ಇಡ್ಕೊಂಡು. ಅಂದ್ರೆ ಅರ್ಥ ಎಂದರೆ, ಈ ಗದ್ದೆ ಉಂಟಲ್ಲ ಸರ್, ಅದನ್ನ ನೋಡಿಕೊಂಡಿರ್ಬೇಕು, ತೋಟವನ್ನ ಮುಟ್ಟಿಕೊಂಡಿರ್ಬೇಕು ಅಂತ. ಅದರ ಅರ್ಥ ಏನೆಂದರೆ, ಅದಾದ ಆಯಾಯ ಸಮಯದಲ್ಲಿ ಅದಾದ ಕೆಲಸ ಮಾಡಬೇಕು. ಈಗ ಏನ್ ಗೊತ್ತಾ, ಮರ ಕಪಾತು, ಗಿಡ ಕಪಾತು, ಇನ್ನು ಸ್ವಲ್ಪ ಮಳೆ ಬರುವಾಗ ಅದಕ್ಕೆ ನೀರು ಒಡೆಯೋದು, ನೀರು ಒಡೆದು ಚೆನ್ನಾಗಿ ಫಸಲು ಬರುವಾಗೆ ಮಾಡೋದು. ಅಲ್ಲಿಂದ ಮಳೆ ಎಲ್ಲ ಹೋದ ಮೇಲೆ ಮೇ ತಿಂಗಳು ಬರುವಾಗ ಮುಂದಿನ ಒಂದು ಗೊಬ್ಬರ ಕೊಡೋದು, ಮತ್ತೆ ಪೊಟ್ಯಾಸ್, ಯೂರಿಯಾ ಅದೆಲ್ಲ ಮಿಶ್ರ ಮಾಡಿ ಕೊಡೋದು. ಅಲ್ಲಿಂದ ಒಂದು ಕಚ್ಚರ ಬರ್ತದೆ, ಕಚ್ಚರ ಬರುವಾಗ ಒಂದು ಕಚ್ಚರ ಸಿಗೋದು. ಅಲ್ಲಿಂದ ಮಳೆ ಬರುವಾಗ ತುಂಬಾ ಚಿಗುರು ಬರ್ತದೆ ಸರ್, ಕಾಫಿ ಗಿಡದಲ್ಲಿ ಆ ಚಿಗುರನ್ನ ಸಂಬಂಧಪಟ್ಟ ಚಿಗುರನ್ನು ಇಟ್ಟುಕೊಂಡು ಬಾಕಿ ಚಿಗುರನ್ನ ಕಂಪ್ಲೀಟ್ ತೆಗೆಯೋದು. ಒಂದೊಂದು ಗಿಡದಲ್ಲಿ ಗೊಬ್ಬರ ಹಾಕಿದರೆ ಒಂದೊಂದು ಕುಕ್ಕೆ ಸಿಗ್ತದೆ. ಅದು ಸರ್, ಅದಕ್ಕೆ ತೊಟ್ಟೊಂಡು ಇಟ್ಕೊಂಡು ಅಂತ. ಒಟ್ಟು ಕೆಲಸಗಳನ್ನ ಚೆನ್ನಾಗಿ ಮಾಡಿದ್ರೆ ತೋಟ ಚೆನ್ನಾಗಿರುತ್ತೆ. ಕಾಫಿ ತೋಟದಲ್ಲಿ ಎಂತೆಂತ ಮರಗಳಿದಾವೆ ನೆರಳಿಗೆ? ಹಲಸಿನ ಮರ ಇದೆ, ಮತ್ತೆ ಕಾಳು ಮಾವಿನ ಮನೆ ಸರ್, ಕಾಳು ಮಾವಿ ತುಂಬಾ ಇದೆ ಸರ್, ತುಂಬಾ ಹೂ ಬಂದಿದೆ. ಮತ್ತೆ ಗೋಮಾಂಜಿ ಅಂತ ಹೇಳ್ತೀವಿ ನಾವು, ಕೊಡಗಿನ ಗೋಮಾವು ಆಯ್ತಾ, ಅದೊಂಥರ ಟೇಸ್ಟ್ ಆಯ್ತಾ, ಅದು ಬೇರೆ ಎಲ್ಲಿ ಹೋಗೋದಿಲ್ಲ. ಮತ್ತೆ ಬೆಳ್ಳಾಂಜಿ ಅಂತ ಹೇಳ್ತೀವಿ, ಒಂದೆ ಮರ, ಮತ್ತೆ ನೇರಳೆ ಮರ, ಬೈನೆ ಮರ, ಸುಮಾರು ಜಾತಿ ಮರ, ಸಂಪಿಗೆ ಮರ, ಕಾಡು ಸಂಪಿಗೆ, ದೊಡ್ಡ ದೊಡ್ಡ ಮರಗಳಿವೆ, ಇಂಥ ಮರಗಳಿವೆ ಅದೆಲ್ಲ ಸರ್. ಇವಾಗ ನನಗೆ ಹೇಳಲಿಕ್ಕೆ ಬೇಸರ ಆಯ್ತಾ, ಅದರಲ್ಲಿ ತುಂಬಾ ಬಲ್ಟಿಗಳು ಹಬ್ಬಿತ್ತು ಸರ್. ಡಬ್ಬಲ್ ಏನಿ ಕಟ್ಟಿಬಿಟ್ಟು ಇಬ್ಬರು ಒಂದು ದಿವಸ ಕುಯ್ದಿದ್ದಿದೆ ಆಯ್ತಾ, ಒಂದೊಂದು ಮರದಲ್ಲಿ 150-200 ಕೆಜಿ ಮೆಣಸು ಕುಯ್ದಿದ್ದೀನಿ ಸರ್. ನಾನು ನನಗೆ ಕಣ್ಣಲ್ಲಿ ನೀರು ಬರ್ತದೆ ಯೋಚನೆ ಮಾಡಿದರೆ. ಸಮೃದ್ಧಿ ಆದ್ಮೇಲೆ ಸಂಕಷ್ಟ ಅನ್ನೋದು ಬಂದೇ ಬರುತ್ತೆ, ಸಂಕಷ್ಟ ಹೋದೆ ಹೋಗುತ್ತೆ, ಕಾಯ್ಬೇಕು. ಅದು ಏನೋ ಒಂದು ಮಿಸ್ಟೇಕ್ ಆಗ್ಬೇಕು. ಇನ್ನೊಂದು ಸರಿ, ಮೆಣಸು ಬಳ್ಳಿ 15-16 ವರ್ಷ ಆದ ಮೇಲೆ ಇರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ತುಂಬಾ ಕೆಮಿಕಲ್ ಕೊಡಬಾರ್ಸ್ತಾರೆ ಅದಕ್ಕೆ, ಬೋಲೋಮಿಕ್ಸ್ ಗಿಡೋಮಿಕ್ಸ್ ಅದೆಲ್ಲ ಕೊಡ್ತೀವಲ್ಲ, ಅದಕ್ಕೆ ಯಾರೋ ಹಿಡಿದು ಸ್ವಲ್ಪ ಅದಕ್ಕೆ ಆ ಪಾಯ್ಸನ್ ಹಾಕು ಈ ಪಾಯ್ಸನ್ ಹಾಕು ಜಳ್ಳು ಬರೋದಿಲ್ಲ ಅಂತ ಅದೆಲ್ಲ ಎರಡು ಮಾತು ಕೇಳಿ ನಾನು ಮಾಡಿಬಿಟ್ಟು ಹಾಳಾದೆ ಅಂತ ಆಗ್ತದೆ. ಇವಾಗ ಕಾಫಿ ತೋಟ ಇದ್ದರೆ ಸರ್ ಮೆಣಸು ಬೇಕು, ಹಾಗಾದರೆ ಮಾತ್ರ ಅವನಿಗೆ ವರ್ಕೌಟ್ ಆಗೋದು. ಸುಣ್ಣ ಕೊಡ್ತೀರಾ ಕಾಫಿ ತೋಟಕ್ಕೆ? ಕೊಡ್ತೀನಿ, ಅದನ್ನ ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ಗೋಣಿಕೊಪ್ಪಕ್ಕೆ ಹೋದ್ರೆ ಅಲ್ಲಿ ಕೃಷಿ ಇಲಾಖೆ ಉಂಟಲ್ಲ, ಅಲ್ಲಿ ಕೊಟ್ರೆ ಅವ್ರು ರಿಸಲ್ಟ್ ಕೊಡ್ತಾರೆ, ಒಂದು ಏಕರಿಗೆ ಎಷ್ಟು ಕೆಜಿ ಕೊಡಬೇಕು ಅಂತ ಅವರು ರೆಫರ್ ಮಾಡ್ತಾರೆ, ಆ ರೀತಿಯಲ್ಲಿ ಕೊಡುದು ಸರ್. ಒಟ್ಟಾರೆ ಬದುಕಿನಲ್ಲಿ ಕಷ್ಟಗಳು ಬಂದ್ರೆ ಅದಕ್ಕೊಂದು ಬೆಲೆ ಅಲ್ವಾ? ಅದೇ ಸರ್, ಅದೇ ಜೇನು ಉಪ್ಪು ಸರ್, ಅದು ಎರಡು ಇರಬೇಕು, ಚೆನ್ನಾಗಿದ್ದೀವಿ. ಹೌದು ಹೌದು, ಅಂದ್ರೆ ಈ ಕಷ್ಟಗಳು ಬಂದಾಗ ಮನುಷ್ಯನು ಏನೆಲ್ಲ ಪಾಠ ಕಲಿತಾನೆ ಅಲ್ವಾ? ಹೌದು ಸರ್ ಹೌದು. ಅದೇ ಸರ್, ಒಂದು ನನಗೆ ಹೇಳಿದರು, ನಾಗರಿಕ ಆಗ್ಬೇಕಾದ್ರೆ ಆರ್ಮಿಗೆ ಹೋದರೆ ಉಂಟಲ್ಲ ಸರ್, ಅಲ್ಲಿ ಒಂದು ನಮ್ಮದೊಂದು ಲ್ಯಾಂಡ್ ಸ್ನಾಯಕ್ ಕೋರ್ಸ್ ಅಂತಂದ್ರೆ ಒಂದು ಪಟ್ಟಿ, ಆ ಕೋರ್ಸ್ ಮಾಡಿದರೆ ಒಂದು ಬಿ ಎ ಗ್ರಾಜ್ಯುಯೇಟ್ ಆಗುವಷ್ಟು ನಾಲೆಜ್ ಬರ್ತದೆ ಅಂತ ಹೇಳ್ತಂದು ಅಂತ ಅವ್ರು ಹೇಳೋದು. ಅಂದ್ರೆ ಅವನಿಗೆ ಅಷ್ಟು ಸಿಹಿ ಕೈ ಏನು ಅಂತ ಅಲ್ಲಿ ಗೊತ್ತಾಗ್ತದೆ ಸರ್. ಹೌದು, ನಿಜ. ಅಷ್ಟು ಅವನಿಗೆ ತಿಳುವಳಿಕೆ ಬರ್ತದೆ. ಮತ್ತೆ ಆರ್ಮಿ ಅವ್ರನ್ನ ಒಬ್ಬೊಬ್ರು ಬೈತಾರೆ, ಇವರಿಗೆ ಬುದ್ಧಿ ಇಲ್ಲ, ಸಿಟ್ಟು ಜಾಸ್ತಿ ಅಂತವ್ರು ಇಂಥವ್ರು ಅಂತ. ಅವರಿಗೆ ಒಂದು ಮಾತು ಸ್ವಲ್ಪ ಡಿಸಿಪ್ಲಿನ್ ಇರ್ತದೆ, ಮಾತು ಗಟ್ಟಿ ಇರ್ತದೆ, ಹೀಗೆ ಚಂಚಲ ಮಾತಾಡೋದಿಲ್ಲ, ಅದಕ್ಕೆ ಇರುವವರಿಗೆ ಖುಷಿ ಆಗೋದಿಲ್ಲ. ಎಷ್ಟು ವರ್ಷ ಆಯ್ತು ತಾವು CRPF ನಿಂದ ವಾಪಸ್ ಬಂದು? 91 ಬಂದಿದ್ದೀನಿ ಸರ್, ಗೋಲೋಕ್ ಬಂದಿದ್ದು. ಈಗಲೂ ಡ್ರೈವ್ ಮಾಡ್ತೀನಿ, ನನ್ನೊಂದು ಪ್ರೀತಿಯ ಕಾರ್ ಇದೆ, ಆಲ್ಟೋ ಕಾರು ಆಯ್ತಾ, 11 ವರ್ಷ ಆಯ್ತು, 60,000 ಕಿಲೋಮೀಟರ್ ಹೊಡೆಯುವಷ್ಟೇ ಆಯ್ತಾ. ಮತ್ತೆ ನಾನು ಯಾರಿಗೂ ಬಿಟ್ಟು ಕೊಡೋದಿಲ್ಲ, ಮತ್ತೆ ಇವಾಗ ದೂರ ಎಲ್ಲ ಹೋಗಲು ಬಿಟ್ಟು ಬಿಟ್ಟಿದ್ದೀನಿ. ಮೊದಲೆಲ್ಲ ಪೊನ್ನಂಪೇಟೆ ಅವರಿಗೆ ಹೋಗ್ತಿದ್ದೆ, ಮತ್ತೆ ಕಣ್ಣು ದೃಷ್ಟಿ ಮತ್ತೆ ಶರೀರದಲ್ಲಿ ತೊಂದರೆ ಅಂತದೇನಿಲ್ಲ, ಸೊಂಟ ನೋವು ಉಂಟು ಸರ್, ಅದು ಎಲ್ಲರಿಗೂ ಇರ್ತದೆ. ಇತಿಮಿತಿಗಳಲ್ಲಿ ಸಂತೋಷ ಪಡಬೇಕು ಅಲ್ವಾ? ದುರಭ್ಯಾಸ ಇರಬಾರ್ದು ಸರ್ ನನಗೆ. ಮತ್ತೆ ಸರ್, ಏನಿಲ್ಲ ಅಂತಲ್ಲ ಸರ್, ಒಂದು 10-40 ವರ್ಷಕ್ಕೆ ಹಿಂದೆ ನಮ್ಮಲ್ಲಿ ಒಂದು ರೈತರು ಇದ್ದ, ನನ್ನ ಅವೇನಿಲ್ಲ ಅದೆಲ್ಲ ಪರಾಗಸ್ಪರ್ಶ ಎಲ್ಲ ಮಾಡಿಬಿಟ್ಟು, ಅದು ಅದು ತುಂಬಾ ಕಷ್ಟದ ಕೆಲಸ ಸರ್. ಅದರ ಬೀನ್ಸ್ ಉಂಟಲ್ಲ, ಬೀನ್ಸ್ ಬೆಳೆಯುವಾಗ ಅದನ್ನ ಕುಯ್ದು ಅದನ್ನ ಬಿಸಿ ನೀರಲ್ಲಿ ಹಾಕಿ ಅದನ್ನ ಒಣಗಿಸಿ ಮತ್ತೆ ಅದನ್ನು ಕಂಬಳಿಯಲ್ಲಿ ಸುತ್ತಿ ಒಂದು ಪೆಟ್ಟಿಗಳಲ್ಲಿ ಇಡಬೇಕಾಗಿತ್ತು. ಅಲ್ಲಿ ಆವಾಗ ಸುವಾಸನೆ ಬರುವಾಗ ಅದಕ್ಕೆ ರೇಟ್ ಸಿಕ್ಕೋದು. ಹಾಗೆ ಏನ್ ಮಾಡಿದ್ರು ಸರ್, ಜನ ತಾರ ಮರ ಬೆಳೆಸಿಬಿಟ್ಟು ಈ ತಾಮ್ರದ ಸಲಿಗೆ ಅದರೊಳಗೆ ಸೇರಿಸಿಬಿಟ್ಟು ಅದಕ್ಕೆ 22,000 ಓಡಿದ್ರು ಒಂದು ಕೆಜಿ. ಆವಾಗ ಅಲ್ಲಿಂದ ನಾನು ಬಿಟ್ಟು ಸರ್ ಅದು, ಇದಕ್ಕೆ ಏಕೆ ನಾನು 22,000 ಇಲ್ಲಿ 2,000 ಇಲ್ಲಿ. ಈಗಲೂ ವೆನಿಲ್ಲಾ ಬಳ್ಳಿ ಇದೆ ನಿಮ್ಮಲ್ಲಿ ಅಲ್ವಾ? ಒಂದು ಬಳ್ಳಿ 100 ಕಟ್ಟಿಂಗ್ ಸಿಕ್ಬಹುದು. ಇವಾಗ ತುಂಬಾ ಮೇಲೆ ಹೋಗ್ಬಿಟ್ಟಿದೆ, ಈಗ ತುಂಬಾ ಹೂ ಬಿಟ್ಟಿದೆ ಅದು. ಆಯ್ತಾ, ಯಾರು ಪರಾಗಸ್ಪರ್ಶ ಮಾಡೋದು ಸರ್, ನನಗಂತ ಆಗೋದಿಲ್ಲ. ಅದನ್ನ ಕೆಳಗೆ ಬೆಡ್ಡಲ್ಲಿ ಮಲಗಿಸ್ಬೇಕು ಅದನ್ನ. ಹೌದು, ನಿಜ. ಈಗ ರೇಡಿಯೋ ಕೇಳುವ ಆಸಕ್ತಿ? ಎರಡು ರೇಡಿಯೋ ಇದೆ, ಒಂದು ಹೆಂಡತಿಗೆ ಒಂದು ನನಗೆ. ನನ್ನ ಬೆಡ್ರೂಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಆಯ್ತಾ. ನಿಮ್ಮದಂತೂ ಬಿಡೋದಿಲ್ಲ ನಾನು, ವಿಜಯ ಅಂಗಡಿ ಅಂದ್ರೆ ಹೋಗಿ ಬರ್ತೀನಿ ನಾನು, ಟಿವಿ ಗಿಡಲ್ಲಿ ಬಿಟ್ಬಿಟ್ಟು ಬಂದು ಮಲ್ಕೊಳ್ತೀನಿ, ಅಲ್ಲಿ ಕೇಳ್ತೀನಿ. ಮತ್ತೆ ಹೆಂಡತಿ ಅಲ್ಲಿ ಕೇಳ್ತಾ ಇರ್ತಾರೆ, ಮತ್ತೆ ರಾತ್ರಿ ಒಂದು 11 ಅದು ಇದು ಕೇಳ್ತಾ ಇರೋದು, ಮತ್ತೆ ಮಲಗೋದು ಸರ್. ವಿಜಯ ಅಂಗಡಿ ಅನ್ನೋದಕ್ಕಿಂತ ಕೃಷಿ ಕಾರ್ಯಕ್ರಮಗಳು ನಿಮಗೆ ಬಹಳ ಇಷ್ಟ ಆಗ್ತವೆ. ಹೌದೌದು, ತುಂಬಾ ಇಷ್ಟ, ತುಂಬಾ ಇಷ್ಟ. ಅದರಿಂದ ತುಂಬಾ ಲಾಭ ಇದೆ ಸರ್. ಹೌದು, ನೀವು ಈಗ ನನ್ನಂತವನ ಈಗ ಇದು ಮಾಡ್ತಿರಲ್ಲ, ಈಗ ಅದರಲ್ಲಿ ಏನಂದ್ರೆ ಸುಮಾರು ಜ್ಞಾನಗಳು ನಮಗೆ. ಹೌದು, ಜ್ಞಾನೋದಯ ಆಗ್ತದೆ. ನಿಜ, ಈಗ ನನಗೆ ಮೊನ್ನೆ ಒಬ್ಬರು ನೋಡಿ ತುಂಬಾ ಓದಿಕೊಂಡಿದ್ದಕ್ಕೆ ಎಲ್ಲ ನೌಕರಿ ಬಿಟ್ಟು ಸೋಮಾರಪೇಟೆಯಲ್ಲಿ, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಅವರ ಮಾತು ಕೇಳಿ. ನೋಡಿ, ಅಷ್ಟು ಸಣ್ಣ ಜಮೀನಲ್ಲಿ ಆ ಹುಡುಗ ಎಲ್ಲ ಬಿಟ್ಟು ಬಂದ್ಬಿಟ್ಟು ಅವನ ಹೆಂಡತಿ ಅವರೆಲ್ಲ ಬಂದು ಹಾಲು ಕರೆದು ಮಾರೋದು ಹೀಗೆ 75 ಕೆಜಿ ಮಾರ್ತೀನಿ ಅದು ಹೇಳಲ್ಲ ಅನ್ಸೋದು. ಮತ್ತೆ ಹಂದಿ ಸಾಕಣೆ ಸರ್, ನಾವ್ ಕೊಡಗಿನವರಿಗೆ ಹಂದಿ ಸಾಕಣೆ ಅವತ್ತು ಯಾರ್ದು ಹೇಳಿದ್ರಿ 500-600 ಹಂದಿ ಸಾಕಣೆ ಕಳಿಕೊಂಡು ಅಂತದನ್ನೆಲ್ಲ ಕೇಳಿದರೆ ಈಗ ನನಗೆ ವಯಸ್ಸಾಯ್ತು ಹುರುಪು ಇದೆ, ನಾನು ಹಂದಿ ಸಾಕ್ತಿದ್ದೆ ಸರ್. ಹಂದಿಗೊಂದು ಸಂಗತಿ ಇದೆ ಸರ್, ಕೋಳಿದ್ದು ವೇಸ್ಟ್ ಉಂಟಲ್ಲ ಸರ್, ಭಯಂಕರ ಜೋರಾಗಿ ಬರ್ತದೆ ಕೋಳಿ ಹಾಕಿದ್ರೆ ಸಾಕು. ನಾನು ಒಂದು 8 ತಿಂಗಳಿಗೆ 110 ಕೆಜಿ 120 ಕೆಜಿ ಹಂದಿ ಸಾಕಿದ್ದೀನಿ. ಅಲ್ಲಿಂದ ಮತ್ತೆ ಅದನ್ನ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಅದೇ ನನ್ನ ಮಗಳ ಮದುವೆಗೆ ನಾನು ಸ್ಟಾಪ್ ಮಾಡಿಬಿಟ್ಟೆ ಹಂದಿ ಸಾಕೋದನ್ನು. ಹಂದಿ ಸಾಕಾಣಿಕೆ ಬಹಳ ಒಳ್ಳೆ ಸಂಗತಿ, ಮತ್ತೆ ಯಾರಿಗೆ ಕೆಟ್ಟದ ಮಾಡಿದಿಲ್ಲ ಸರ್. ಮತ್ತೆ ನಾನು ನಮ್ಮ ಕೊಡಗು ಪರಂಪರೆ ಉಂಟಲ್ಲ ಅದನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದೀನಿ. ನಮ್ಮ ಊರಲ್ಲಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನಾನೇ, ಮತ್ತೆ ನನ್ನ VSLC ನಲ್ಲಿ 25 ವರ್ಷ ನಾನು ಡೈರೆಕ್ಟರ್ ಆಗಿದ್ದೆ, 25 ವರ್ಷ. ಮತ್ತೆ ನಮ್ಮ ಮನೆ ಸಂಸಾರ ಅದರ ಅಧ್ಯಕ್ಷನಾಗಿ 3 ವರ್ಷ ಸೇವೆ ಮಾಡಿದೆ ಆಯ್ತಾ. ಮತ್ತೆ ಇದಕ್ಕಿಂತ ಮುಂದೆ 85-86 ಬಂದು ನಮ್ಮ GB ಅಂದ್ರೆ ಗ್ರೈನ್ ಫಂಡ್ ಅದರ ಸ್ಟೋರ್ ಕೀಪರ್. ಸ್ಟೋರ್ ಕೀಪರ್ ಅಂದ್ರೆ ಧಾನ್ಯವನ್ನ ಶೇಖರಿಸೋದು ಮತ್ತೆ ಕೊಡೋದು ತಗೊಳ್ಳೋದು ಆಯ್ತಾ. ಅದು ಒಂದು 3-4 ವರ್ಷ ಮಾಡಿದ್ದೀನಿ. ಮತ್ತೆ ಕಳೆದ ವರ್ಷ ನಮ್ಮ ಇಲ್ಲಿ ಒಂದು ಪಾಲೂರಪ್ಪ ದೇವರು ಅಂತ ಹೇಳಿ ಈಶ್ವರ ದೇವಸ್ಥಾನ, ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಅದು ಒಂದು. ಅದಕ್ಕೆ ಕೊಡಿ ಮರ ಅಂತ ಹೇಳ್ತೀವಿ. ಕೊಡಿ ಮರ ಅಂದ್ರೆ ಅದಕ್ಕೆ ಫ್ಲಾಗ್ ಕಟ್ಟೋದು ಅಂತ, ಕೊಡಿ ಅಂದ್ರೆ ಫ್ಲಾಗ್ ಆಯ್ತಾ. ಅದಕ್ಕೆ ಒಂದು ತಾಮ್ರದ ಒಂದು ಹೊದಿಕೆ ಮಾಡಬೇಕು ಅಂತ ಹೇಳ್ಕೊಂಡು ನಾವಲ್ಲಿ 1ನೇ ತಕ್ಕ ಆಗಿದೀವಿ ಸರ್. ಅವಾಗ ನನ್ನನ್ನು ಅಧ್ಯಕ್ಷ ಮಾಡಿ ನಾವು ಮನೆ ಮನೆ ಹೋಗೊಂಡು 27 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಅದಕ್ಕೆ ಕಳೆದ ವರ್ಷ ಒಂದು ತಾಮ್ರದ ಹೊದಿಕೆ ಮಾಡಿ ಹಾಕಿದೀವಿ ಆಯ್ತಾ. ಹಾಗೆ ದೇವರ ಸೇವೆ ಸುಮಾರು ಮಾಡಿದ್ದೀನಿ, ಮಾಡ್ತಾನು ಇದ್ದೀನಿ. 79ನೇ ವಯಸ್ಸಿನಲ್ಲೂ ಲವಲವಿಕಿಂದ ಇದ್ರಿ, ಮತ್ತೆ ಶ್ರಮ ಪಟ್ಟು ಜೀವನದಲ್ಲಿ ಬೆಳಕಂತ ಬಂದಿದ್ರಿ. ಒಂದು ಆಕ್ಸಿಡೆಂಟ್ ಆಯ್ತು ಸರ್ ಕಾರಲ್ಲಿ, ಒಂದು ಪಿಕಪ್ ಹೊಡೆದು ಬಿಟ್ಟು ನನ್ನ ತಲೆ ಮೇಲೆ ಒಂದು 100 ಕ್ಲಾತ್ ಇದೆ ಆಯ್ತಾ. ಅದಕ್ಕೆ ಏನ್ ಮಾಡಿದೆ, MRI ಸ್ಕ್ಯಾನ್ ಮಾಡುವಾಗ ಮಂಗಳೂರಲ್ಲಿ ಪಡೀಲ್ನಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ MRI ಸ್ಕ್ಯಾನ್ ಮಾಡುವಾಗ 100 ಕ್ಲಾತ್ ಇದೆ ಅಂತ ಹೇಳ್ಕೊಂಡು ಅದಕ್ಕೆ ಒಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ. ನನಗೆ ಸ್ವಲ್ಪ ಮರು ಸರ್, ಏನಾದರೂ ಮಾತಾಡಿದರೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕೇಳಿದ್ರೆ ಇರೋದಿಲ್ಲ. ಹೌದು, ವಯಸ್ಸಲ್ಲ, ವಯಸ್ಸಿಗೆ ತಕ್ಕಂತೆ ಸ್ಮರಣೆ ಅವಲಂಬನೆ ಆಗುತ್ತೆ. ಹೌದು ಸರ್, ಬಹಳ ಖುಷಿ ಆಯ್ತು ಬೋಪಯ್ಯ ಅವರೇ, ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಶ್ರೋತೃಗಳೇ, ಇದುವರೆಗೆ ತಮ್ಮ ಕಾಫಿ ಕೃಷಿಯ ಅನುಭವಗಳನ್ನು ಸೇರಿಕೊಂಡು ಇತರೆ ಸಂಗತಿಗಳನ್ನ ನಮ್ಮೊಡನೆ ಹಂಚಿಕೊಂಡವರು ಮಡಿಕೇರಿ ತಾಲೂಕು ಹೊದವಾಳ ಗ್ರಾಮದ ಚೌರೀರ ಜೋಯಪ್ಪ ಬೋಪಯ್ಯ. ಅವರ ಸಂಖ್ಯೆಯನ್ನ ಗಮನಿಸಿ 9632-40-00-67. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಕೆಲವರೇ, ಈಗ ಒಂದು ಕೃಷಿ ಗೀತೆ, ರಚನೆ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕೇಳಿರಿ ಕೇಳಿರಿ ಕೃಷಿಕರೇ ನೀವು, ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕೇಳಿರಿ ಕೇಳಿರಿ ಕೃಷಿಕರೇ ನೀವು, ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು, ನೆಚ್ಚಿನ ಸತ್ವಾಂಶ ಸಾರಗಳಿವು. ಒಂಬತ್ತು ಸಿರಿಧಾನ್ಯಗಳು

ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮ ಪ್ರಯುಕ್ತ ಮಡಿಕೇರಿ ತಾಲೂಕಿಗೆ ಸಂಬಂಧಿಸಿದಂಗೆ ತಹಶೀಲ್ದಾರರ ಮುಂದಾಳತ್ವಲ್ಲಿ ಇದೇ ತಿಂಗಳ ತಾರೀಕು 19ರಂದು ಹೊತ್ತಾರೆ 10 ಗಂಟೆಗೆ ತಹಶೀಲ್ದಾರರು ಮತ್ತೆ ಬೇರೆ ಬೇರೆ ಇಲಾಖೆಗಳಿಂದ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳಿಂದ ಮಡಿಕೇರಿ ಹೋಬಳಿನ ಕಡಗದಾಳು ಗ್ರಾಮದ ವಿಎಸ್ಎಸ್ಎನ್ ಸಭಾಬಾಡಿಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ. ಉನ್ನತ ಶಿಕ್ಷಣ ಇಲಾಖೆಗೆ ಒಳಪಡುವ ರಾಜ್ಯದ ಎಲ್ಲಾ ವಿಶ್ವವಿದ್ಯಾನಿಲಯಗಳ ಸೆಮಿಸ್ಟರ್ ಪರೀಕ್ಷೆನ 1 ತಿಂಗಳ ಕಾಲ ಕಾರಣಾಂತರಗಳಿಂದ ಮುಂದೂಡಿಯೊಳುತ್ತ ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಆದೇಶ ಹೊರಡಿಸಿದರು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸಭಾಬಾಡಲಿ ನಾಳೆ ಮಧ್ಯಾಹ್ನ 3:30 ಗಂಟೆಗೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಮತ್ತೆ ಅಂದೇ ಹಿಂಬತ್ತು 4:30 ಗಂಟೆಗೆ ಕೊಡಗು ಜಿಲ್ಲಾ ರಸ್ತೆ ಸುರಕ್ಷಾ ಸಮಿತಿ ಸಭೆ ನಡೆದಿದೆ. ಕೊಡಗು ಜಿಲ್ಲೆನ ಹೊಸ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಮ್ಮ ಜಿಲ್ಲೆಯವರೇ ಆಗಿರುವ ಮಲ್ಚಿರ ಎ ಅಯ್ಯಪ್ಪ ಅವರು ನೇಮಕಗೊಂಡಳು. ಇವು ಈ ಹಿಂದೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಎಸ್ಪಿ ಆಗಿದ್ದು ಹಂಗೆ ಭಾರತೀಯ ಭೂಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಕಮಿಷನ್ಡ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ಬರುವ ತಿಂಗಳ ತಾರೀಕು 12ರಂದು ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಸಂಬಂಧಪಟ್ಟವು ಈ ಉಪಯೋಗನ ಪಡ್ಕೊಳ್ಳುವಂಗೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು ತಿಳಿಸಿದಳು. ನಗರಸಭೆನ 2022-23 ಸಾಲಿನ ಖರ್ಚು ವೆಚ್ಚದ ಅನುಮೋದನೆಗೆ ಇದೇ ತಿಂಗಳ ತಾರೀಕು 19ರ ಶನಿವಾರ ಹೊತ್ತಾರೆ 11:30 ಗಂಟೆಗೆ ಮಡಿಕೇರಿಪೇಟೆನ ನಗರಸಭೆ ಕೌನ್ಸಿಲ್ನ ವಿಶೇಷ ಸಾಮಾನ್ಯ ಸಭೆ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ಕೌನ್ಸಿಲ್ ಸಭಾಬಾಡಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಜ್, ವಾಷಿಂಗ್ ಮೆಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಬಿಳುಗುಂದ ಬೋಂದ 300 ಒಕ್ಕತ್ರ ಶ್ರೀ ಮಾದೇವಡ ನಮ್ಮೇರ ಮಾರಿಪತ್ಲ. ನಾಳೆ ಬೊಳ್ಳಿ ಅಚಪಾಲಕ ಗಣಪತಿ ಹೋಮ, ಮಹಾಪೂಜೆ, ವೈಪತ್ ಅಂದಿಕೊಟ್ಟು ದೀಪಾರಾಧನೆ, ತೂಚಂಬಲಿ ಮಹಾಪೂಜೆ, ಪತ್ತೊಂಬುದಂಗ ಚೆನ್ನಿಯಾಚೆ, ಇರುಬಳಕು ರುದ್ರಾಭಿಷೇಕ, ದೇವಡ ದರ್ಶನ, ವೈಪತ್ ದೇವ ಕುಳಿಪೋ, ದೇವಡ ಆಟ, ವಸಂತ ಪೂಜೆ ನಡಪ. ಭಕ್ತಾದಿ ಎಲ್ಲ ಬಂದು ದೇವಡ ಆಶೀರ್ವಾದ ಪಡೆದು ಅಧ್ಯಕ್ಷ ಆಡಳಿತ ಮಂಡಳಿ ತಕ್ಕ ಮುಕ್ರಿಯ ಕಟ್ಟಂಡಿತು. ಡ್ಯಾಡ್, ನೆಕ್ಸ್ಟ್ ವೀಕ್ ಮದ್ವೆ, ಸ್ಯಾರಿ ತಗೊಳಕ್ಕೆ ಬೆಂಗಳೂರು ಅಥವಾ ಕಂಚಿಗೆ ಹೋಗೋಣವಾ? ಅಲ್ಲಿಗೆಲ್ಲ ಯಾಕೆ, ನಮ್ಮ ಹಾಸನದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ರತ್ನಂ ಸಿಲ್ಕ್ಸ್. ಅಲ್ಲಿ ಅವರ ನೇಯ್ಗೆಯಲ್ಲೇ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಇದೆ, ಎಲ್ಲಾನು ಹೋಲ್ಸೇಲ್ ರೇಟ್ ನಲ್ಲೇ ಕೊಡ್ತಾರೆ. ರತ್ನಂ ಸಿಲ್ಕ್ಸ್, ನಿಯರ್ ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ. ಸುಂಟಿಕೊಪ್ಪ ಹೋಬಳಿಯ 7ನೇ ಹೊಸಕೋಟೆ ಗ್ರಾಮದ ತುಂಡೂರಿನಲ್ಲಿರುವ ಶ್ರೀ ಬಸವೇಶ್ವರ ಗಣಪತಿ ಸುಬ್ರಹ್ಮಣ್ಯ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಪೂಜಾ ವಿಧಿವಿಧಾನಗಳು ಈ ತಿಂಗಳ 1ರಿಂದ 6ನೇ ತಾರೀಕಿನವರೆಗೆ ಸಾಂಗವಾಗಿ ನೆರವೇರುವಲ್ಲಿ ಸಹಕರಿಸಿದ ಸರ್ವರಿಗೂ, ಈ ಸೇವಾ ಕಾರ್ಯಕ್ಕೆ ತನು ಮನ ಧನ ಸಹಕಾರ ನೀಡಿದ ನಾಡಿನ ಎಲ್ಲ ಜನತೆಗೂ, ಭಕ್ತಾದಿಗಳಿಗೂ ಮಹಾಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಹಾಗೂ ಶ್ರೀ ಬಸವೇಶ್ವರ ದೇವಸ್ಥಾನ ಆಡಳಿತ ಮಂಡಳಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದೆ. ಇಬ್ನ ಒಳಡ್ಬೆ ಗ್ರಾಮತ್ತರ ಮಾಲೇರ ಉತ್ತಯ್ಯ ಚಾಮಿ ಅಯ್ಯಂಗ ಇಂದು ಮರಣಪಟ್ಟಿತ್ತು. 68 ಬಯತ್ತರ ಮಾಲೇರ ಉತ್ತಯ್ಯ ಚಾಮಿ ಅಯ್ಯಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜನತ್ರ ಒಳಲು ಸ್ವಂತ ಮನೆ ನಡಪ ಅಂದು ಒಕ್ಕ ಕರ ಅರಿಚಿಟ್ಟಿತ್ತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿಯನ್ರುಳ ಬಟ್ಟಿರ ಪುಷ್ಪ ರಾಜಪ್ಪ. ಜನಕ್ಕೆ ನಲ್ಲ ಆರೋಗ್ಯ ಕೊಡಪ, ರಾಸಾಯನಿಕ ವಸ್ತು ಮಿಶ್ರಣ ಇಲ್ಲತ, ಕೃಷಿ ಪಿಂಜ ತೋಟಗಾರಿಕೆ ಉತ್ಪನ್ನತನ ಕೊಡಪ ಅಂದನೆ. ಸಾವಯವ ಕೃಷಿಕ್ ಪುರುಡು ಕೊಡಪ ನಿಟ್ಟಿಲು ಸಾವಯವ ಸಿರಿ ಯೋಜನೆ ಜಾರಿಗೆ ಕೊಂಡುಬಪ್ಪ. ಹಿಂಗ್ ಸಂಬಂಧಪಟ್ಟನಿಕೆ ಜಿಲ್ಲಾ ಮಟ್ಟದ ಚಾಕ್ರಿ ಮಾಡೋಕ್ಕೂ ನೋಂದಣಿಯಾನ ಸಾಮಾಜಿಕ ಸಂಸ್ಥೆರ ಆಯ್ಕೆಗೆ ಅರ್ಜಿ ಹಾಕಿತ್ತು. ಅರ್ಜಿ ಇಡುವವು ಕೈಂಜ ಪತ್ತು ಕಾಲ ತಿಂಜ ಸಾವಯವ ಕೃಷಿ ಮಾಡಿಂಡಿರೋಂಡು 10 ಹೆಕ್ಟೇರ್ ವ್ಯವಸಾಯ ಯೋಗ್ಯ ಜಾಗ ಇಕ್ಕೊಂಡು ಗೋಶಾಲೆ ಕೂಡ್ನನಿಕೆ ಅವಶ್ಯ ಮೂಲಭೂತ ಸೌಕರ್ಯ ಉಳ್ಳವು ಅರ್ಜಿ ಒಪ್ಪಚಿಡೋಕೆ ಇದೇ ತಿಂಗಳ 24 ಆಖೀರಿ ನಾಳಿಂದು ಜಂಟಿ ಕೃಷಿ ನಿರ್ದೇಶಕಂಗ ಅರಿಚಿಟ್ಟಿತು. ಇಂದು ಮಡಿಕೇರಿರ ಜೂನಿಯರ್ ಕಾಲೇಜಲ್ಲಿ ರಾಜ್ಯ ವಿಜ್ಞಾನ ಪರಿಷತ್ ಪಿಂಜ ಶಿಕ್ಷಣ ಇಲಾಖೆಯ ಆಧನೆಯಲ್ಲಿ ನಡೆದ ಯುವ ವಿಜ್ಞಾನಿ ಪೈಪೋಟಿಲು ಕುಶಾಲನಗರ ಫಾತಿಮಾ ಕಾನ್ವೆಂಟ್ರ ಕೆ ಗಾಯತ್ರಿ, ಮಹದೇಶ್ವರ ಪಿಯು ಕಾಲೇಜರ ಕೆ ಕುಶನ್ ರಾಜ್ಯ ಮಟ್ಟದ ಯುವ ವಿಜ್ಞಾನಿ ಪೈಪೋಟಿಗೆ ಆಯ್ಕೆ ಆಯಿತು. ಈ ಯುವ ವಿಜ್ಞಾನಿಯಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಪ್ರಶಸ್ತಿ ಪ್ರದಾನ ಮಾಡಿಚಿ. ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸಭಾಬಾಡೆಲು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಆಧನೆಯಲ್ಲಿ ಇಂದು ನಡೆದ ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ ಪ್ರಶಸ್ತಿ ಪ್ರದಾನ ಸಮಾರಂಭದ ತಕ್ಕ ಪರಂದ ಜಿಲ್ಲಾಧಿಕಾರಿ, ಜಿಲ್ಲರ ಸ್ಕೂಲ್ ಕಾಲೇಜು ಮಕ್ಕಳು ವಿಜ್ಞಾನ ವಿಷಯಕ್ಕೆ ಸಾಧನೆ ಮಾಡೋಕು ಬೋಂಡಿಯ ಜಿಲ್ಲಾ ವಿಜ್ಞಾನ ಕೇಂದ್ರ ಕಟ್ಟುವಕ್ಕೆ ಅವಶ್ಯ ಸಹಕಾರ ಕೊಡಪ. ಇಂಗು ಮೂಂದಲಿಂಜಿ 5 ಎಕರೆ ಜಾಗ ಗುರುತು ಮಾಡೋಕೆ ಕ್ರಮ ಆಡ್ತವ ಅಂದಣ್ಣಿ. ಅಲ್ಲದೆ ಇಂದೇ ತಮ್ಮಕ್ಕ ಭಾರತೀಯ ವಿಜ್ಞಾನಿಯ ಮಾಡನ ಸಾಧನೆರ ಕೂಟಕ್ಕೆ ವಿಜ್ಞಾನ ತಂತ್ರಜ್ಞಾನತ್ರ ಮೀದ ಅವರ ಅಧ್ಯಯನ ಮಾಡೋಂಡ ಕೂಟಕ್ಕೆ ನಲ್ಲ ವ್ಯಕ್ತಿ ಆಯ್ತು ಬದುಕೊಂಡು ಕೆಮಿತಕ್ಕೆ ಪರಂದತ್ತು. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರತ್ರ ನಿರ್ದೇಶನ ಪೋಲೆ March 12 ಜಿಲ್ಲೆರ ಬೊರೆ ಬೊರೆ ನ್ಯಾಯಾಲಯದ ರಾಷ್ಟೀಯ ಲೋಕ ಅದಾಲತ್ ನಡಪ. ವ್ಯಾಜ್ಯಪೂರ್ವ ಪ್ರಕರಣ, ಚೆಕ್ ಅಮಾನ್ಯ, ಕಾರ್ಮಿಕ ವಿವಾದ, ಕೈಗಾರಿಕೆ, ವಿದ್ಯುತ್ ನೀರ ಶುಲ್ಕ, ವಾಹನ ಅಪಘಾತ ಪರಿಹಾರ ಕೂಡ್ನನಿಕೆ, ರಾಜ್ಯಾಪ ಎಲ್ಲ ತರತರ ತೊಂದರೆ ತಾಪತ್ರೆಯನ್ನು ಇತ್ಯರ್ಥ ಮಾಡುವ ಅಂದು ಪ್ರಧಾನ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶಗಳಾದ ಭೀಮರಾವ್ ಜನರಾಳ್ಕಲ್ ಲಗಮಪ್ಪ ಅವು ಮಾಹಿತಿ ತಂತು. ಲೆಫ್ಟಿನೆಂಟ್ ಜನರಲ್ ಕಾರ್ಯಪ್ಪ ಪಿಂಜ ಬನ್ಸಿ ಪೊನ್ನಪ್ಪಾಯಿಂಗಳ ಡೆಲ್ಲಿಲಿ ನಡೆದ ಡಿಫೆನ್ಸ್ ಸರ್ವಿಸ್ ಸಮಿತಿ ಸಭೆಯಲ್ಲಿ ಸಮಿತಿ ಸದಸ್ಯನು ಸಂಸದನೂ ಆನ ಪ್ರತಾಪ್ ಸಿಂಹ ಅಭಿನಂದನೆ ಒಪ್ಪಚಿಟ್ಟಿತು. ಜಿಲ್ಲಾ ಕಾನೂನು ಸಲಹೆಗಾರನಾಯಿತು ಶುಂಠಿಕೊಪ್ಪತ್ರ ಎ ಲೋಕೇಶ್ ಅಯ್ಯಂಗಳ ಜಿಲ್ಲಾಡಳಿತ ಭವನತ್ತು ಇಂದು ಅಧಿಕಾರ ವಹಿಸಿಂಡಿತು. ಇವು 24 ಕಾಲ ವಕೀಲಂಗಳಾಯಿತು. 7 ಕಾಲ ಹಾಸನ ಜಿಲ್ಲಾ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗತ್ರ ಅಧ್ಯಕ್ಷನಾಯಿತು. 6 ಕಾಲ ಕೊಡಗು ಜಿಲ್ಲಾ ಸರ್ಕಾರಿ ವಕೀಲಂಗಳಾಯಿತು ಸೇವೆ ಮಾಡಿತು. ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆರ ಜಂಟಿ ನಿರ್ದೇಶಕಂಗಳ ನಾಳೆ 17 ಪಿಂಜ ಮತ್ತೊಂದು 18 ಚೆನ್ನಿಯಾಚೆ ಕಾರ್ಯಾಲಯತ್ತು ಸೇವೆಗೆ ಕುಟ್ಟುಲ ಎಂದು ಪ್ರಕಟಣೆ ಅರಿಚಿಟ್ಟಿತು. ಇದೇ ತಿಂಗಳ 18 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರತರ ಸಭೆ, ಪಿಂಜ ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಎಂಡ ಕೊರವು ಕಾರಿಕೆಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿರ ಕಚೇರಿ ಸಭಾಬಾಡೆಲು ನಡಪ. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆರ ಆಧನೆಯಲ್ಲಿ ಸಂಕಲ್ಪ ಯೋಜನೆರಡಿ ಸ್ವಂತ ಉದ್ಯಮ ಶುರು ಮಾಡೋಕು ತರಬೇತಿ ಮಾರ್ಗದರ್ಶನ ಕೊಡಪ. ಇರಾದೆ ಪಿಂಜ ಅನುಭವ ಉಳ್ಳವು ಪೆದ ನೋಂದಣಿ ಮಾಡಿಯೋಕು 9741501631 ಸಂಖ್ಯೆನ ಸಂಪರ್ಕ ಮಾಡಲು. ದಂಡ 23 ಸಾಲರ ಮಡಿಕೇರಿ ನಗರಸಭೆರ ಆಯವ್ಯಯ ಅನುಮೋದನೆಗೆ ಇದೇ 19:11 ನಗರತರ ನಗರಸಭೆ ಕೌನ್ಸಿಲರ ವಿಶೇಷ ಸಾಮಾನ್ಯ ಸಭೆ ಅಧ್ಯಕ್ಷ ನೆರವಂಡ ಅನಿತಾ ಪೂವಯ್ಯ ಅಂಡ ಕೊರವು ಕಾರಿಕೆಲು ನಗರಸಭಾ ಕೌನ್ಸಿಲ್ ಸಭಾಬಾಡೆಲು ನಡಪಂದು ನಗರಸಭೆರ ಪೌರಾಯುಕ್ತ ರಾಮದಾಸ್ ಅರಿಚಿಟ್ಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕೊಡವ ಲಿಪಿರ ಮೀದ ಅರಂಜೆಂಡ ಸಭೆ ನಡೆತುವ. ಆನೊಂದು ಕೊಡವ ಲಿಪಿರ ಮೀದ ಅವರ ಅರಿವು ಉಳ್ಳವು ಲಿಪಿ ತಯಾರು ಮಾಡುವವು ತಂಗಡ ವಿವರತ್ನ ಇದೆ 19 ಉಳಲು